ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಾವಿವತ್ತು ಬೇಲೂರು ತಾಲೂಕು ಬಿಕ್ಕೋಡು ಗ್ರಾಮದ ಜೆಎಸ್ ಪುಟ್ಟಸ್ವಾಮಿಗೌಡ ಅವರ ಜಮೀನಿನಲ್ಲಿದ್ದೇವೆ. ಒಟ್ಟಾರೆ 19 ಎಕರೆ ಪ್ರದೇಶದಲ್ಲಿ ಸಾಗುವಳಿಯನ್ನು ಮಾಡಿಕೊಂಡು ಉತ್ತಮವಾದಂತಹ ಜೀವನವನ್ನು ನಡೆಸುತ್ತಿರುವ ಪುಟ್ಟಸ್ವಾಮಿಗೌಡರ ವಯಸ್ಸು 58 ವರ್ಷ. ಬನ್ನಿ, ಅವರ ಕೃಷಿ ಅನುಭವದ ಮಾತುಗಳನ್ನು ತಿಳ್ಕೊಳ್ತಾ ಅವರ ಜಮೀನಿನ ನಿರ್ವಹಣೆ, ತೋಟವನ್ನು ಯಾವ ರೀತಿ ಮಾಡಿದ್ದಾರೆ ಕುರಿತಂತೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಪುಟ್ಟಸ್ವಾಮಿಗೌಡ ಅವರಿಗೆ ನಮಸ್ಕಾರ. ನಮಸ್ಕಾರ. ಪುಟ್ಟಸ್ವಾಮಿಗೌಡ ಅವರೇ, ನೀವು ನಿಮ್ಮ ತಂದೆ ತಾಯಿಯವರಿಗೆ ಎಷ್ಟು ಜನ ಮಕ್ಕಳು ಈ ಕುರಿತಂತೆ ತಿಳಿಸ್ಕೊಡಿ. ನಮ್ಮ ತಂದೆಗೆ ನಾವು 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, ಎಲ್ಲ ಮದುವೆ ಆಗಿದೆ. ಎಲ್ಲ ಅವರವ್ರ ಜಮೀನು ಅವರವರಿಗೆ ಕೊಟ್ಟು ಅವರವರೇ ಈಗ ಜಮೀನು ಅವರವ್ರು ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತಮಗೀಗ ವಯಸ್ಸು ಎಷ್ಟಾಯ್ತು ಪುಟ್ಟಸ್ವಾಮಿಗೌಡ? 58 ಆಯಿತು. 58 ವರ್ಷ. ತಾವು ಕೃಷಿಗೆ ಬಂದು ಎಷ್ಟು ವರ್ಷ ಆಯಿತು? ನಾವು ಕೃಷಿಯಿಂದ ಹೆಚ್ಚು ಕಡಿಮೆ 48 ವರ್ಷದಿಂದಲೇ ಜಮೀನು ದನ ಸಾಕಿಯನ್ನು ಬಂದು ಕೃಷಿಯಲ್ಲೇ ನಾವು ಮಾಡ್ತಾ ಇರೋದು, ಮುಂದೆ ಬಂದಿರೋದು. ಅಪ್ಪ ಅಮ್ಮ ಮೂಲತಃ ಕೃಷಿಕರ? ಕೃಷಿಕರೇ ಅವರು. ಹಿಂದಿಂದಲೇ ಅವರು ಅಜ್ಜನ ಕಾಲದಲ್ಲೂ ಅವರು ಕೃಷಿಕರೇ. ಎಲ್ಲಿವರೆಗೆ ಓದಿದ್ರಿ ಗೌಡ್ರೆ? ನಾವು 6ನೇ ಕ್ಲಾಸ್. ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದಕ್ಕೆ ಅದೇ ಮನೆ ಕಡೆ ಜಮೀನು ಕಮ್ಮಿ ಇತ್ತು, ಆಗ ಕೆಲಸ ನಾರಿಗೆಲ್ಲ ಹೋಗ್ಬೇಕಾಯ್ತು, ದನ ಕಾಯಬೇಕಾಯ್ತು, ಅದ್ರ ಇಂಟ್ರೆಸ್ಟ್ ಬರಲಿಲ್ಲ. ಜಮೀನೇ ದುಡ್ದು ಜಮೀನನ್ನ ಮಾಡ್ಕೊಂಡು ಜಮೀನೇ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ವಿ. ತಂದೆಯವ್ರಿಗೆ ಒಟ್ಟು ಎಷ್ಟು ಜಮೀನಿತ್ತು? ನಮ್ಮ ತಂದೆಯವರಿಗೆ, ಅವರು ಬೇರೆ ಆದಾಗ ನಮ್ಮ ತಂದೆಯವ್ರು 4 ಜನ ತಂದಿದ್ರು, ಅವರು 4 ಜನಕ್ಕೆ ಒಂದು 3 ಎಕರೆ ಬಂದಿತ್ತು. ಈಗ ನಾವು ಬೇರೆ ಆಗಿ ನಮ್ಮ ತಂದೆ ಅವರು ಅದೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ನಮ್ಮ ಬುದ್ಧಿ ಬಂದಂಗೆ ನಾವು ಜಮೀನು ತಗೊಂಡು ಅಣ್ಣ ತಮ್ಮ ರಿಲೇಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ವಿ. ತಂದೆಯವ್ರಿಗೆ ಒಟ್ಟು 3 ಎಕರೆ ಜಮೀನು ಇತ್ತು ಅಂತ ಹೇಳಿದ್ರಿ? ತಂದೆಯವ್ರು 3 ಎಕರೆ ಇತ್ತು, ದನ ಸಾಕಿದ್ರು ತುಂಬ, ಅದರಲ್ಲೇ ಹಂಗೆ ಮಾಡ್ಕೊಂಡು ಕೂಲಿನ ಅರಿ ಮಾಡ್ಕೊಂಡು ಎಲ್ಲ ಬಂದು ಈಗ ಒಂದು ಲೆವೆಲಿಗೆ ಚೆನ್ನಾಗಿದೆ. ಆ ದಿನಗಳಲ್ಲಿ ತಂದೆಯವರು ಏನು ಕೃಷಿಯನ್ನು ಮಾಡ್ತಾ ಇದ್ರು, ಏನು ಬೆಳೆಗಳನ್ನು ಬೆಳೀತಾ ಇದ್ರು? ಅವರು ಬರೀ ರಾಗಿ ಭತ್ತ ದನಗಳು ಅಷ್ಟೇ, ಮೂರೇ ಮಾಡ್ತಾ ಇದ್ರು. ಆಗಿನೇನು ಯಾವ ಬೆಳೆಯನ್ನು ಬೆಳೀತಿರಲ್ಲ. ಇತ್ತೀಚೆಗೆ ನಾವು ಈಗ ಒಂದು 10 ವರ್ಷದಿಂದ ಬೇರೆ ಬೆಳೆ ಮಾಡ್ಕೊಂಡು ಮುಂದೆ ಬರ್ತಾ ಇದೆ. ತಂದೆಯವ್ರ ಜೊತೆ ನೀವು ನಿಮ್ಮನ್ನ ಕೃಷಿಯಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತಾ ಇದ್ರಿ? ನಮ್ಮ ತಂದೆಯವರು ಕೃಷಿಯಲ್ಲಿ ಅವರೇ ಹೇಳ್ಕೊಡೋರು, ಭತ್ತ ರಾಗಿ ಬೆಳೆಯೋರು, ಹಾಲು ಮಾರೋದು. ಅವಾಗಿಂದಲೇ ಒಂದು 50 ದನ ಇದ್ದು ಅವು ಕೂಲ್ ಕುಯ್ಯೋದು, ದನ ಮೇಯಿಸೋದು, ಅವನ್ನೇ ಇದು ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಜಮೀನು ತಗೊಂಡು ಬರ್ತಾ ಇದ್ದೆ. ಆರಂಭದ ದಿನಗಳಲ್ಲಿ ತಂದೆಯವರು ಮಾಡಿದ್ದು 3 ಎಕರೆ ಜಮೀನು, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿ ದನಗಳನ್ನು ಸಾಕ್ತಾ ಇದ್ರಿ ಅಂತ ಹೇಳಿದ್ರಿ. ದನಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರು ನಿಮ್ಮ ತಂದೆಯವರು? ಆ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹೇಗಿತ್ತು? ನಮ್ಮ ಕೆಲಸ ಕಾರ್ಯ ಆಗ ಇತ್ತು ಅಂದರೆ ತುಂಬ ಕಷ್ಟ ಇತ್ತು. ಮಳೆಗಾಲ ಜಾಸ್ತಿ, ಅವಕ್ಕೆ ಹುಲ್ಲು ಕುಯ್ಯೋದು, ಮೇಯಿಸೋದು, ಕಸ ಹಾಕೋದು ಎಲ್ಲ ನಾವೇ ಮಾಡ್ತಿದ್ವು, ನಮ್ಮ ತಂದೆಯವರು ಮಾಡೋದು, ಒಂದೇ ಸೇರ್ಕೊಂಡು ನಾವೆಲ್ಲ ಮಾಡ್ತಾ ಇದ್ವಿ. ಆಗೆಲ್ಲ ಭಾರಿ ಕಷ್ಟ ಇತ್ತು, ಈಗ ಬರ್ತಾ ಬರ್ತಾ ಒಂದು ಸ್ವಲ್ಪ ಪರವಾಗಿಲ್ಲ. ದನಗಳಿಗೆ ಹುಲ್ಲನ್ನು ಕುಯ್ದು ಹಾಕಬೇಕಾಗಿತ್ತು, ಅವುಗಳನ್ನು ಮೇಯಿಸೋಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು, ಇನ್ನು ಹಾಲನ್ನು ಕರೀಬೇಕಾಗಿತ್ತು, ಅದನ್ನು ಡೈರಿಗೆ ಹಾಕಬೇಕಾಗಿತ್ತು. ಈ ಕುರಿತಂತೆ ವಿಚಾರಗಳನ್ನು ವಿವರವಾಗಿ ಹೇಳಿ. ಹಾಲು ಅಂದರೆ ಆಗ ಡೈರಿಗಳಿರಲಿಲ್ಲ, ಬೆಣ್ಣೆ ಮಾಡ್ತಿದ್ದು. ಒಂದು ವಾರಕ್ಕೆ ಒಂದು 25-30 ಸಾವಿರ ಬೆಣ್ಣೆ ನಾನೇ ತಗೊಂಡೋಗಿ ಮಾಡಿದ್ದೆ. 3 ರೂಪಾಯಿ 7 ರೂಪಾಯಿ ಎಲ್ಲ ಅದರಲ್ಲೇ ಜೀವನ ಆಗ್ತಾ ಇತ್ತು. 8 ಜನನೂ ಅದರ ಜೀವನ ನಮ್ಮ ಅಕ್ಕರು ತಮ್ಮದ್ರು ಅದನ್ನು ನೆಡ್ಸ್ಕೊಂಡು ಬಂದು ಬಂದು ಅದರಲ್ಲೇ ಇಂಪ್ರೂವ್ ಮಾಡ್ಕೊಂಡು ಜಮೀನು ತಗೊಂಡು ಇಂಪ್ರೂವ್ ಮಾಡಿ ಈಗ ಅವರು ಬುದ್ಧಿ ಬಂದಂಗೆ ಅವರೆಲ್ಲ ಆದಮೇಲೆ ಮದುವೆ ಮುಂಜಿ ಎಲ್ಲ ಅವ್ರಿಗೆ ಮಾಡಿ ಅವರವ್ರ ವಿಷಯ ಎಲ್ಲ ಅವರಿಗೆ ಕೊಟ್ಟು ಅದರಲ್ಲೇ ಬರ್ತಾ ಇದ್ವಿ. ನೀವು ನಿಮ್ಮ ಅಣ್ಣ ತಮ್ಮದಿರಲ್ಲ ಡಿವೈಡ್ ಆಗಿ ಎಷ್ಟು ವರ್ಷಗಳಾಯಿತು? ನಾವು ಹೆಚ್ಚು ಕಡಿಮೆ ಒಂದು 15-20 ವರ್ಷ ಆಗಿತ್ತು. ಎಲ್ಲರಿಗೂ ಜಮೀನು ಅವರಿಗೆ ತಗೊಂಡಾಗ ಅವರಿಗೆ ಎಲ್ಲ ರಿಜಿಸ್ಟರ್ ಮಾಡಿಕೊಟ್ಟು ಕೊಟ್ಟು ಇದಾಯಿತು. ಒಂದು ತಂದೆ ಸ್ವಲ್ಪ ಇಟ್ಕೊಂಡಿತ್ತು, ಅದು ಈಗ ಮೊನ್ನೆ ಒಂದು 3 ವರ್ಷ 4 ವರ್ಷ ತೀರೋದ್ರು. ಅವ್ರಿಗೊಂದು ಸ್ವಲ್ಪ ನಮಗೇನು ಸ್ವಲ್ಪ ಜಾಸ್ತಿ ಕೊಟ್ಟರು, ನೀನು ಕಷ್ಟ ಮಾಡಿದೆ ಅಂತ. ಅದರಲ್ಲಿ ತಂಗಿರನ್ನೆಲ್ಲ ನಾವೇ ಮದುವೆ ಮಾಡಿದ್ದು, ಅವ್ರ ಕಷ್ಟ ಸುಖನೆಲ್ಲ ನಾವೇ ನೋಡ್ತಾ ಇದ್ವಿ. ಈಗಲೂ ನೋಡ್ತಾ ಇದ್ವಿ, ಆಗಿಂದ ನೋಡಿ ಮದುವೆ ಮಾಡಿ ಇನ್ನೆಲ್ಲರಿಗೂ ಜಮೀನೆಲ್ಲ ಒಂದೇ ಸಮ ಕೊಟ್ಟು ಹೋಗಿದ್ರು. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನಾನು ಮದುವೆ ಆಗಿ 24 ವರ್ಷ ಆಯಿತು. ನಿಮಗೆ ಎಷ್ಟು ಜನ ಮಕ್ಕಳು? 2 ಜನ ಗಂಡು ಮಕ್ಕಳು. ಏನು ಮಾಡ್ತಾ ಇದ್ದಾರೆ ಮಕ್ಕಳು? ಅವರು ಒಬ್ಬ BCOM ಮಾಡಿದ್ದಾನೆ, ಒಬ್ಬ ಸೆಕೆಂಡ್ PUC ಓದಿ ಒಂದು ಸ್ವಲ್ಪ 8 ಮಾಡ್ಕೊಂಡಿದ್ದಾನೆ, ಮಲ್ಲೇ ಇದ್ದಾನೆ ಈಗ. ನೀವು ಮೂಲತಃ ಕೃಷಿಕರು? ಕೃಷಿಕರೇ, ಅದರಲ್ಲೇ ಕೃಷಿಯಲ್ಲೇ ಮಾಡ್ತಾ ಇರೋದು. ಮಕ್ಕಳನ್ನ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರೆ ಹೇಗೆ? ಅವ್ರು ಯಾವ ಕೆಲಸ ಯಾರಿಗೂ ಬರಲ್ಲ, ಅವ್ರು ಬರೀ ಓದೋದು, ಮನೆಗೆ ಬರೋದು, ಹೋಗೋದು ಅಷ್ಟೇ. ರಜೆ ಇದ್ದಾಗ ಮನೆಗೆ ಬರ್ತಾರೆ, ನಿಮ್ಮ ಬಾಕಿ ಓದೋದೆ. ಅಲ್ಲ, ನೀವು ನೋಡಿದರೆ ತುಂಬ ಮೈ ಬಗ್ಸಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡಿಕೊಂಡು ಬಹಳ ಉನ್ನತ ಮಟ್ಟದಲ್ಲಿ ಹೋಗ್ತಾ ಇದ್ರಿ. ಮಕ್ಕಳನ್ನ ಏನಕ್ಕೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಿಮಗೆ ಮನಸ್ಸಾಗಲಿಲ್ಲ? ಅವು ಮನಸ್ಸಿಗೆ ಹೇಳಿರಿ ಕೆಲಸ ಮಾಡಲ್ಲ, ನಮಗೆ ಕೆಲಸ ಬೇಡ, ನಾವು ಏನಾರ ಮಾಡ್ಕೊಂತ ನಮ್ಗೆ ಈ ಜಮೀನು ಬೇಡ ಅಂತ ಹೇಳ್ತಾರೆ. ಅದನ್ನ ನಾವು ಅವ್ರಿಗೆ ಇನ್ನೇ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅಲ್ಲ, ನೀವು ಸ್ವಲ್ಪ ತಿದ್ದಿ ತಿಳುವಳಿಕೆಯನ್ನು ಹೇಳಬಹುದಿತ್ತಲ್ವ? ಒಬ್ಬ BCOM ಮುಗಿಸ್ಕೊಂಡು ರಜೆಗೆ ಬಂದಾನೆ, ಈಗ ಮುಂದೆ ಏಪ್ರಿಲಿಗೆ ಹೋಗ್ತಾನೆ. ಹೇಳಿರಿ ಏನು ಕೆಲಸ ಮಾಡಲ್ಲ, ನನಗೆ ಗೊತ್ತು, ನಾನು ಜೀವನ ಮಾಡೋಕ್ಕೆ ನನಗೆ ಜಮೀನು ಮಾಡಲ್ಲ ಅಂತಾನೆ. ಅಂದರೆ ಅವರು ನೀವು ತಂದೆಯವ್ರ ಪಟ್ಟಿದ ಕಷ್ಟವನ್ನು ನಾವು ಪಡೋದು ಬೇಡ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಹೌದು ಹೌದು. ನಾವು ಅದೇ ಹೇಳಿ ನಮ್ಮ ಕಷ್ಟ ನಮಗೆ ಯಾರಿಗೂ ಬರಬಾರ್ದು, ನೀವು ಚೆನ್ನಾಗಿರಿ ಅಂತ ಅನ್ನೋದಕ್ಕೆ ಅವರು ಅಷ್ಟೇ ಇದು ಮಾಡ್ಕೊಂಡು ಓದ್ತಾ ಇದ್ದಾರೆ. ಓದಿಸ್ತಾ ಇದ್ದೆ, ಅವ್ರು ಎಲ್ಲಿ ತಂಗ ಓದ್ತಾರೆ ಅಲ್ಲಿ ತಂಗ ಓದಿಸ್ತೀವಿ. ಒಟ್ಟು 19 ಎಕರೆ ಜಮೀನಿದೆ, ಈ 19 ಎಕರೆ ಜಮೀನಿನಲ್ಲಿ ಏನೆಲ್ಲ ಬೆಳೆಗಳನ್ನ ಸಾಗುವಳಿ ಮಾಡಿದ್ರಿ? ಒಂದು 8 ಎಕರೆ ಕಾಫಿ ಮಾಡಿದ್ದೀನಿ, ಒಂದು 3 ಎಕರೆ ಶುಂಠಿ, ಇನ್ನೊಂದು 3 ಎಕರೆ ಜೋಳ ಬೆಳಿತೀನಿ, ಇನ್ನೊಂದು 5 ಎಕರೆ ದನಿಗೆ ಬಿಟ್ಕೊಂಡಿದ್ದೀನಿ. ದನ ಒಂದು 4 ಇದೆ, ತುಂಬ ದನ ಇತ್ತು ಎಲ್ಲ ಮಾರಿ ಮನೆ ಇದ್ಕಾಗ ಒಂದು 4 ಇಟ್ಕೊಂಡಿದ್ದೀನಿ. ಡೈರಿಗೆ ಹಾಲು ಮಾರ್ತೀನಿ, ದಿವಸ 35-40 ಲೀಟ್ರ್ ಹಾಲು ಕೊಡ್ತೀನಿ, ಚೆನ್ನಾಗಿದೆ. ಒಟ್ಟು 8 ಎಕರೆ ಪ್ರದೇಶದಲ್ಲಿ ಕಾಫಿ ಇದೆ ಅಂತ ಹೇಳಿದ್ರಿ, ಯಾವ ಒಂದು ತಳಿಯ ಕಾಫಿನ ಹಾಕೊಂಡಿದ್ರಿ? ಅರೇಬಿಕಾ ಮಾಡಿದ್ದೀವಿ, ಅರೇಬಿಕಾ ಮೆಣಸಿದೆ. ಮೆಣಸೆಲ್ಲ ರೋಗ ಬಂದು ಹೋಯ್ತು, ಶೀತ ಮಟ್ಟ ಜಾಗ ನೀರು ಇಸ್ಕೊಂಡು ಮಣ್ಣಿನ ಜಾಗ, ಕಾಫಿ ಚೆನ್ನಾಗಿದೆ. ಅರೇಬಿಕಾ ಕಾಫಿಯನ್ನು ಹಾಕೊಂಡಿದ್ರಿ 8 ಎಕರೆ ಪ್ರದೇಶದಲ್ಲಿ, ಎಷ್ಟು ವರ್ಷ ಆಯಿತು ಕಾಫಿಯನ್ನು ಹಾಕಿ? ಕಾಫಿ ಹಾಕಿ ಒಂದು 10 ವರ್ಷ ಆಯಿತು. ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಬಂದ್ರೆ ಅದನ್ನು ತಿಳಿಸ್ಕೊಡಿ. ಕಾಫಿ ಎಲ್ಲ ನಾವು ಸ್ವಲ್ಪ ಸ್ವಲ್ಪ ನಾವೇ ಸ್ವಂತ ಕಾಫಿ ಮಾಡ್ಕೊಬಂದು, ಹೋಗದ ಖರ್ಚು ಇರಲ್ಲ, ದುಡ್ಡಿರಲ್ಲ. ವರ್ಷ 1 ಎಕರೆ ಶುಂಠಿ ಹಾಕಿ, ಶುಂಠಿ ಹಾಕಿ ಸಿಲ್ವರ್ ಹಾಕಿ ಅದರಲ್ಲಿ ಇಂಪ್ರೂವ್ ಮಾಡ್ಕೊಬಂದು ಮನೆ ಮಾಡಿದೆ. ಒಂದು 25 ಲಕ್ಷ ಕೊಟ್ಟು ಒಂದು ಶೆಡ್ಡು ಮಾಡಿದೆ, ಎಲ್ಲ ಮಾಡ್ಕೊಂಡು ಕಾಫಿಲೇ ಮುಂದೆ ಬಂದು ಶುಂಠಿ ಆಗ ಒಂದು ಸ್ವಲ್ಪ ಚೆನ್ನಾಗಿ ಕೈ ಹಿಡಿತು, ರೈಟು ಮಾರ್ಕೆಟ್ ಇತ್ತು, ಈಗ ರೈಟ್ ಬಿದ್ದು ಹೋಗಿದೆ. ಈ ವರ್ಷ ಒಂದು ಸ್ವಲ್ಪ ಪರವಾಗಿಲ್ಲ, ಅದರಲ್ಲಿ ಇಂಪ್ರೂವ್ ಮಾಡ್ಕೊಂಡು 8 ಎಕರೆ ತೋಟ ಮಾಡಿದೆ. ಈಗ ಮತ್ತೆ 1-2 ಎಕರೆ ಅಡಿಕೆ ಮಾಡಿದ್ದೀನಿ ಈ ವರ್ಷ, 1400 ಗಿಡ. ಇನ್ನೂ ಒಂದು ಸ್ವಲ್ಪ ಇದೆ, ಮಾಡೋಕ್ಕೆ ಹೋಗಲ್ಲ, ಇನ್ನು ಖರ್ಚು ಜಾಸ್ತಿ, ಲೇಬರ್ ಸಿಕ್ಕಲ್ಲ, ಎಲ್ಲ ರೋಗ ಬರುತ್ತೆ. ಇದರಲ್ಲೇ ಈಗ ಕಾಫಿ ಚೆನ್ನಾಗಿ ಬರ್ತಾ ಇದೆ, ಒಂದು 170-180 ಚೀಲ ಕಾಫಿ ಕುಯ್ತೀನಿ. ಈಗೊಂದು 100 ಚೀಲ ಕುಯ್ದೀನಿ, ಇನ್ನೊಂದು 50 ಚೀಲ ಆಗುತ್ತೆ. 8 ಎಕರೆ ಪ್ರದೇಶದಲ್ಲಿ ಕಾಫಿಯನ್ನ ಮಾಡ್ಕೊಂಡಿದ್ರಿ, ಈ ನೀವೇ ಸಸಿಗಳನ್ನ ನರ್ಸರಿ ಮಾಡಿಕೊಂಡು ಕಾಫಿಯನ್ನ ಸಾಗುವಳಿ ಮಾಡಿದ್ರಿ? 3-4 ರೂಪಾಯಿ ತಂದು ನೆಟ್ಟು, ಸ್ವಂತೇನು ಮಾಡಲಿಲ್ಲ, ಒಳ್ಳೆ ಕಾಫಿ ತಂದು ನೆಟ್ಕೊಂಡು ಅದರಲ್ಲೇ ನಾವು ಇಂಪ್ರೂವ್ ಮಾಡ್ಕೊಂಡು ತೋಟ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಏನು ಅಂತರವನ್ನು ಇಟ್ಕೊಂಡು ನಾಟಿಯನ್ನ ಮಾಡಿದ್ರಿ? ಕೆಲವು 6 ಅಡಿ ಮಾಡಿದ್ದೀವಿ, ಕೆಲವು 5 ಅಡಿ ಮಾಡಿದ್ದೀವಿ. ಏನಕ್ಕೆ ಆ ರೀತಿ ವ್ಯತ್ಯಾಸವನ್ನು ಮಾಡ್ಕೊಂಡ್ರಿ? ಅದು ಭೂಮಿ ಮೇಲೆ ಮಾಡಿದ್ದೀವಿ, ಮಣ್ಣಿನ ಜಾಗದಲ್ಲಿ 6 ಅಡಿ ಮಾಡಿದ್ದೀವಿ, ಸ್ವಲ್ಪ ಜರುಗಿದ ಕಡೆ 5 ಅಡಿ ಮಾಡಿದ್ದೀವಿ. ನೆರಳಿಗಾಗಿ ಏನೆಲ್ಲ ಗಿಡ ಮರಗಳನ್ನ ಹಾಕೊಂಡ್ರಿ ಆ ದಿನಗಳಲ್ಲಿ? ಆ ದಿನಗಳಲ್ಲಿ ನಾವು ಹಾಲುವನ ತುಂಬ ಬೆಳೆದಿದ್ದೆ. ಹಾಲುವನ ಒಂದು 1 ಎಕರೆಯಲ್ಲಿ ಹೆಚ್ಚು ಕಡಿಮೆ 1000 ಹಾಲುವನೇ ಬೆಳೆದೆ. ಸಿಲ್ವರ 1-400 ಆಗಿದೆ. ಈಗ ಕಾಫಿ ಬಂದಮೇಲೆ, ಸಿಲ್ವರ್ ಬಂದಮೇಲೆ ಹಾಲುವನ ತೆಗೆದು, ಒಳ್ಳೆ ಗೊಬ್ಬರ ಬಂತು ಹಾಲುವನಿಂದ, ಅದು ಒಳ್ಳೆ ಈಗ ನೆಳಲು ಕೊಡೋದು. ಈಗ 1-2 ವರ್ಷ ಮಳೆ ಬಂದಮೇಲೆ ಹಾಲುವನ ಹೋಯಿತು, ಈಗ ಸಿಲ್ವರ ಇದೆ, 1-4 ಸಾವಿರ ಸಿಲ್ವರ ಇದೆ. ಈ ಥರ ಕಾಡು ಜಾತಿಯ ಮರಗಳನ್ನ ಯಾವುದು ಹಾಕೊಂಡಿಲ್ಲ? ಜಾತಿ ಶಿವನೇ ಒಂದು 100 ಇದೆ, ಕೂಳಿ ಒಂದು 50 ಇದೆ, ಇನ್ನೇ ನಮ್ಮ ಹಲಸು ಒಂದು 10 ಇದೆ ಅಷ್ಟಿದೆ. ಉತ್ತಮವಾದಂತಹ ಕಾಫಿಯನ್ನು ನಾವು ಪಡ್ಕೊಳ್ಬೇಕು, ಒಳ್ಳೆಯ ತೋಟವನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ನಾವು ತೋಟವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ಒಳ್ಳೆ ಭೂಮಿ ಮೇಲೆ ಹೋದ, ಒಳ್ಳೆ ಭೂಮಿ ಇದ್ರೆ 6 ಅಡಿ ಮಾಡಬೇಕು, ಇಲ್ಲಾಂದ್ರೆ 5 ಅಡಿ ಮಾಡಬೇಕು. ತುಂಬ ಹಾಲುವನ ಹಾಕಬೇಕು, ತುಂಬ ಹಾಲುವನ ಆದರೆ ಒಳ್ಳೆ ಅದು ಸುಣ್ಣ ಅಂಶ ಸೊಪ್ಪು ಬರುತ್ತೆ, ಗಿಡನೂ ಚೆನ್ನಾಗಿರುತ್ತೆ, ಹಸಿರು ಬಂದು ಒಳ್ಳೆಯ ಫಸಲು ಬರುತ್ತೆ. ಫಸ್ಟು ಹಾಲುವನ ಬೆಳ್ಕೋಬೇಕು, ಹಾಲುವನ ಬಂದಮೇಲೆ ಸಿಲ್ವರ್ ಹಾಕಬೇಕು ನೆಳೆಲಿಗೆ, ಸಿಲ್ವರ ಬಂದಮೇಲೆ ಹಾಲುವನ ಅದೇ ಆಟೋಮೆಟಿಕ್ ಹೋಗುತ್ತೆ. ಈಗ ಉತ್ತಮವಾದಂತಹ ಪ್ರದೇಶ ಇದ್ರೆ ಅದನ್ನ 6 ಅಡಿಗೆ ಹಾಕೊಳ್ಳೋದು, ಇಳಾಲು ಪ್ರದೇಶ ಇದ್ರೆ ಅದನ್ನ 5 ಅಡಿಗೆ ಹಾಕೊಳ್ಳೋದು ಸೂಕ್ತ ಅಂತ ಹೇಳ್ತಾ ಇದ್ರಿ. ಈಗ ಗಿಡವನ್ನು ಚಿಕ್ಕ ಸಸಿಯಿಂದ ನಾವು ಯಾವ ರೀತಿ ಪೋಷಣೆಯನ್ನು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಿ? ನಾವು ವರ್ಷಕ್ಕೆ 1-2 ಸರಿ ಗೊಬ್ಬರ ಮಾಡ್ತೀವಿ, 4 ಫ್ರೈ ಮಾಡ್ತೀವಿ, ಅದು ರೋಗ ಬರ್ದಂಗೆ ನೋಡ್ತೀವಿ. ರೋಗ ಬಂದು ದನ 2 ವರ್ಷಕ್ಕೊಂದ್ಸಲ ದನ ಗೊಬ್ಬರ ಕೊಡ್ತೀವಿ, ಹಗ್ತೆ ಮಾಡ್ತೀವಿ, ಧೂಳಾಗ್ತಾ ಇದೆಲ್ಲ ಚಿಗುರು ತೆಗಿತೀವಿ, ಒಂದು 2 ಸರಿ 2 ಲಿಂಡನು 2 ಔಷಧಿ 2 ಕಸಿ ಮಾಡ್ತೀವಿ. ಆಮೇಲೆ ಹಣ್ಣಿಗೆ ಔಷಧಿ ಹೊಡೆದು ಲಿಂಡ ಮಾಡ್ತೀವಿ. ಈ ಬಾರಿಯ ಕಾಫಿ ಫಸಲು ಹೇಗಿದೆ? ಈ ಸರಿ ಚೆನ್ನಾಗಿದೆ. ಈ ಸರಿ 170 ಚೀಲ ಆಗುತ್ತೆ. 100 ಚೀಲ ಈಗ ಕುಯ್ದೀನಿ, ಕೊಟ್ಟಿದ್ದೀನಿ, ಇನ್ನೊಂದು ಕುಯ್ತಾ ಇದ್ದೀವಿ. ಒಟ್ಟು 170-180 ಚೀಲ ಬರುತ್ತೆ. ಎಷ್ಟು ವರ್ಷ ಹಳೆಯ ಗಿಡಗಳು ಅನ್ಸುತ್ತೆ ಈಗ? ನಂದು 10 ವರ್ಷ ಆಯಿತು ತೋಟ ಮಾಡಿ ಅಷ್ಟೇ. ನಮ್ದು 10-12 ವರ್ಷ ನಾವು ಅವರೇಜ್ ಕಾಫಿ ವರ್ಷ ಮಾಡ್ತಾ ಇರ್ತೀವಿ. ಈಗ ಉತ್ತಮವಾದಂತಹ ಕಾಫಿಯನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ಸಹಜವಾಗಿ 6 ಅಡಿ ಅಥವಾ 5 ಅಡಿ ಇದ್ರೆ ಒಳ್ಳೇದು ಅಂತ ಹೇಳಿದ್ರಿ, ಹಾಗೆ ಉತ್ತಮವಾದಂತಹ ನೆರಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ. ಈಗ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳಿತೀವಿ ಅಂತಂತಂದರೆ ಆ ಬೆಳೆಗೆ ಗೊಬ್ಬರದ ಪೂರೈಕೆ ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿ ಗೊಬ್ಬರವನ್ನು ಪೂರೈಕೆ ಮಾಡಬೇಕು ಅಂತ ತಿಳಿಸ್ಕೊಡಿ. ಫಸ್ಟು ನಾವು ತೋಟ ಮಾಡಬೇಕಾದ್ರೆ ಹಾಲುವನ್ನು ಬೆಳೆದ್ರೆ ಅದೇ ಗೊಬ್ಬರ ಆಗುತ್ತೆ. ಆದ್ದರಿಂದ ಆಮೇಲೆ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ, ದನಿ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ. ಫಸ್ಟ್ ದನಿ ಗೊಬ್ಬರ ಕೊಟ್ಟು ಆಮೇಲೆ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ. ಫಸ್ಟು ತೋಟ ಇಂಪ್ರೂವ್ ಮಾಡಬೇಕು ಅಂದರೆ ಒಳ್ಳೆ ಹಾಲುವನ್ನು ಬೆಳೆದ್ರೆ ಅದರಿಂದ ಒಳ್ಳೆ ಫಸಲು ಬರುತ್ತೆ, ಒಳ್ಳೆ ಭೂಮಿ ತಂಪು ಆಗುತ್ತೆ. ಆಮೇಲೆ ಹಾಲುವನ ಬಂದಮೇಲೆ ಸಿಲ್ವರ ಕೊಟ್ಕೋಬೇಕು ಅಲ್ಲೇ. ಈಗ ಹಾಲುವಣವನ್ನು ಹಾಕಿದ್ರೆ ಅದು ಎಲೆ ಉದುರುತ್ತೆ, ಆ ಎಲೆ ಉದುರಿದ್ರೆ ಅದೇ ಅಲ್ಲೇ ಕಾಂಪೋಸ್ಟ್ ಆಗಿ ಗೊಬ್ಬರ ಆಗುತ್ತೆ ಮಾಡ್ತೀವಿ. ವರ್ಷಕ್ಕೊಂದ್ಸರಿ ಕೃಷಿ ಮಾಡಿದಾಗ ಅದು ಒಳ್ಳೆ ಗೊಬ್ಬರ ಬರುತ್ತೆ, ಸುಣ್ಣ ಅಂಶ ಇರುತ್ತೆ, ಒಳ್ಳೆ ಗಿಡನೂ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಅದಾದ ನಂತರ ನಾವು ಎಲ್ಲೆಲ್ಲಿ ಅವಕಾಶಗಳಿದೆ ಅಥವಾ ಅವಶ್ಯಕತೆ ಎಲ್ಲೆಲ್ಲಿಗೆ ಇರುತ್ತೆ ಅಲ್ಲಲ್ಲಿಗೆ ನಾವು ಸಿಲ್ವರನ್ನು ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಹೌದೌದು, ಸಿಲ್ವರ ಈಗ ದೂರಕ್ಕೆ ಹಾಕೋದು ಅಷ್ಟು, ಹತ್ತಿರ ಇದ್ರೆ ಈಗೆಲ್ಲ ಸಿಲ್ವರ್ ಅದು ಸೊಪ್ಪು ಬಿದ್ದು ಸಿಲ್ವರ ಕಾಫಿ ಗಿಡ ಹಾಳಾಗುತ್ತೆ ಎಟ್ಟೆ ಬಂದು. ಈಗ ಹೆಚ್ಚು ಕಡಿಮೆ 20-30 ಅಡಿ ಸಿಲ್ವರ್ ಹಾಕಬೇಕು, ಹಂಗಿದ್ರೆ ಅದು ತೋಟ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಎಟ್ಟೆ ಬರುತ್ತೆ, ಸಿಲ್ವರ್ ಜಾಸ್ತಿ, ನೀರಿನಂಶ ಜಾಸ್ತಿ ಹೇಳೋದು. ಎಷ್ಟು ಬಾರಿ ಗೊಬ್ಬರ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ? ನಾವು ಇಲ್ಲೇವರೆಗೆ ತೋಟ ಮಾಡಿ ಹತ್ತರಿಂದ 12 ವರ್ಷ ಆಯ್ತು, ನಾವು 2 ಸರಿ ಕೊಡ್ತಾ ಇರೋದು. ಈ ಸರಿ ಶೀತ ಅಂತೇಳಿ ನೆಕ್ಸ್ಟ್ ಹಿಂಗೆ ಮಳೆ ಆದ್ರೆ 3 ಸರಿ ಕೊಡಬೇಕಾಗುತ್ತೆ. ಈ ಸರಿ 2 ಸರಿ ಕೊಟ್ಟರು, ನಮಗೆ ಒಳ್ಳೆ ಕಾಫಿ ಇದೆ. ಕಾಫಿ ಅಂದ್ರೆ ಮೊನ್ನೆ ಮಳೆ ಹಿಡಿತಲ್ಲ, ಮಣ್ಣೆಲೆ ಒಂದು ಸ್ವಲ್ಪ ಹೋಯ್ತು ಕಾಫಿ, ಕೊಳೆ ರೋಗ ಬಂದು ಈಗ ಇದೆ ಒಳ್ಳೆ ಕಾಫಿ. ನೀವು ಕಾಣೋ ಹಾಗೆ ಈ ಹಿಂದೆ ಇಷ್ಟೊಂದು ಮಳೆ ಆಗ್ತಾ ಇರಲಿಲ್ಲ, ಇತ್ತೀಚೆಗೆ ಈಗ ಒಂದು 2-3 ವರ್ಷಗಳಿಂದ ಬಹಳ ಮಳೆ ಆಗ್ತಿದೆ. ಈ ರೀತಿಯ ಮಳೆಯಿಂದ ಕಾಫಿ ತೋಟಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ? ಆಯ್ತು, ಸರಿ ಸರಿ, ಎಲ್ಲ ಕೊಳೆ ರೋಗ ಬಂತು, ಕೊಳೆ ರೋಗ ಬಂದು ಕೆಲವು ಹೋಯ್ತು, ಕೆಲವು ಚೆನ್ನಾಗಿದೆ. ಇಳಾಲು ಪ್ರದೇಶದಲ್ಲಾದ್ರೆ ಏನು ಸಮಸ್ಯೆ ಆಗಲ್ಲ, ಸಮತಟ್ಟು ಪ್ರದೇಶದಲ್ಲಾದ್ರೆ ನೀರು ನಿಲ್ಲುತ್ತೆ, ಶೀತ ಬರುತ್ತೆ, ಕೊಳೆ ಜಾಸ್ತಿ ಬರುತ್ತೆ. ಇಳಿಜಾರಾದ್ರೆ ಹೋಗುತ್ತೆ, ಇಳಿಜಾರಾದ್ರೆ ಮಳೆ ಕಮ್ಮಿ ಆದ್ರೆ ಇನ್ನೂ ಅದು ಎಟ್ಟೆ ಬಂದು ಗಿಡ ಹೋಗುತ್ತೆ. ಮಳೆ ಬಂದ್ರು ಕಷ್ಟ, ಮಳೆ ಹೋದ್ರೆ ಕಷ್ಟ. ಒಂದು ಮೀಡಿಯಂ ಅಲ್ಲಿ ಮಳೆ ಆದ್ರೆ ರೈತರಿಗೆ ಒಳ್ಳೆ ಅನುಕೂಲ ಆಗಿ ಒಳ್ಳೆ ಬೆಳೆ ಬೆಳೆಯಬಹುದು. ಸಮತಟ್ಟಿನ ಪ್ರದೇಶದಲ್ಲಿ ನೀರನ್ನ ಯಾವ ರೀತಿ ನಾವು ನಿಲ್ಲದಂಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತೀರಿ? ಗಿಡಗಳನ್ನ ಇಲ್ಲಿ ಗಿಡಗಳಂದ್ರೆ ನಮ್ದೆಲ್ಲ ಮಟ್ಟುವ ಜಾಗ, ನೀರೇನು ಜಾಸ್ತಿ ನಮ್ದು ಹೊರಗಡೆ ಹೋಗಲ್ಲ. ಅಲ್ಲಿ ಎಷ್ಟೇ ಮಳೆ ಆದರೂ 100 ಇಂಚ್ ಮಳೆ ಆದರೂ ನಮ್ದು ಹೊರಗಡೆ ಹೋಗಲ್ಲ, ಮಟ್ಟುವ ಜಾಗ ನೀರು ಕುಡಿಯುತ್ತೆ. ಅದರಿಂದ ನಮ್ಮ ತೋಟ ಯಾವುದೂ ಬೋರಲ್ಲಿ ಇರಲ್ಲ, ಏನು ಬರಲ್ಲ, ವರ್ಷಕ್ಕೊಂದು 10 ಗಿಡನೂ ಬರಲ್ಲ. ನಮ್ದು ಜಾಗ ಚೆನ್ನಾಗಿರೋದ್ರಿಂದ ತೋಟ ಚೆನ್ನಾಗಿ ಬರ್ತಾ ಇದೆ. ನಾವು ಅದಕ್ಕೇನು ಮಾಡಿಲ್ಲ, ನೀರು ಗುಂಡಿ ಪರಗುಂಡಿ ಏನು ಮಾಡಿಲ್ಲ, ಹಂಗೆ ಇದೆ. 100 ಇಂಚ್ ಆದರೂ ಅರ್ಗಡೆ ಆಚೆಗಡೆ ಹೋಗಲ್ಲ ನೀರು. ಸಹಜವಾಗಿ ಯಾವುದೇ ಒಂದು ಬೆಳೆಯನ್ನು ಬೆಳಿತೀವಿ ಅಂತ ಹೊರಟಾಗ ನೀರಿನ ಅವಶ್ಯಕತೆ ತುಂಬ ಬೇಕಾಗುತ್ತೆ. ನಿಮ್ಮ ತೋಟದಲ್ಲಿ ನೀರಿನ ಮೂಲ ಹೇಗಿದೆ? ನಮ್ಮದು ಒಂದು ಬೋರಲ್ ಇದೆ, ಆಚೆಗಡೆ ಒಂದು 25 ವರ್ಷ ಬೋರಲ್ಲು, ಅದೇ 2 ಇಂಚ್ ನೀರಿದೆ. ಹೂವಿನ ಮಳೆ ಅರ್ಧ ಬರ್ಧ ಆದರೆ ಮಾತ್ರ ಒಂದು ಟೈಮ್ ನೀರು ಕೊಡ್ತೀನಿ ಅಷ್ಟೇ, ಬಾಕಿ ಅಂತ ಕೊಡಲ್ಲ. ನೀರು ಜಾಸ್ತಿ ತೋಟ ಕೊಡಿದ್ರೆ ತೋಟ ಹಾಳಾಗುತ್ತೆ, ಅದನ್ನ ನೀರು ಜಾಸ್ತಿ ಕೊಡಲ್ಲ. ಹೂವಿನ ಮಳೆಗೆ ಮಾತ್ರ ಹೊಡಿತೀನಿ ಮಳೆ ಬಂದು ಹೋದಾಗ ಅಷ್ಟೇ. ಉತ್ತಮವಾದಂತಹ ಇಳುವರಿಯನ್ನು ಪಡಿಬೇಕು ಅನ್ನೋದಾದರೆ ನಾವು ಯಾವ ರೀತಿ ತೋಟವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ನಾವು ಜಾಸ್ತಿ ದನಿ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಹಾಕಲ್ಲ, ಎರಡೇ ಬಾರಿ ಹಾಕೋದು. ದನಿ ಗೊಬ್ಬರ ಹೊಡ್ಕೊಂಡು ಅದೇ ನಿಶ್ಚಲ ಬೆಳೀತಾ ಇದೆ. ಇನ್ನು ಯಾವುದೆಲ್ಲ ತೋಟಗಾರಿಕೆ ಬೆಳೆಗಳನ್ನ ನಿಮ್ಮ ತೋಟದಲ್ಲಿ ಹಾಕೊಂಡಿರಿ ಅಂದರೆ ಹಣ್ಣಿನ ಬೆಳೆಗಳು ಯಾವುದೆಲ್ಲ ಇದೆ? ಹಣ್ಣು ಕಿತ್ಲಿ ಇತ್ತು, ಕಿತ್ಲಿ ಇತ್ತು, ಒಂದು ಸ್ವಲ್ಪ ಇದಿತ್ತು, ಸಪೋಟ ಇತ್ತು. ಅದೆಲ್ಲ ಮಂಗ ಜಾಸ್ತಿ ಅಂತ ಬಿಟ್ಟು ಅದೆಲ್ಲ ಕಡ್ದಾಕಿ ಈಗ ಒಂದು ಸ್ವಲ್ಪ ಮನೆ ಮಾತ್ರ ಬಿಟ್ಕೊಂಡಿದ್ವಿ. ಮಂಗನ ಲೂಟಿ ಜಾಸ್ತಿ, ಅದರಿಂದ ಎಲ್ಲ ಕಡ್ದಾಕಿದ್ವಿ. ಎಷ್ಟು ಕಿತ್ಲೆ ಗಿಡಗಳಿತ್ತು? ನಂದು 1000 ಗಿಡ ಇತ್ತು, 1000 ಗಿಡನೂ ಕಡ್ದಾಕಿದ್ದೀನಿ, ಈಗ ಒಂದು 2 ಮಾತ್ರ ಬಿಟ್ಕೊಂಡಿದ್ದೀನಿ, ಅದು ಬಿಡಲ್ಲ ಮಂಗ. ಈ ಮಂಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಏನಾದ್ರು ಕ್ರಮಗಳನ್ನು ಕೈಗೊಂಡು ಈ ಕಿತ್ಲೆಯನ್ನು ಕಿತ್ಲಿಗೆ ಏನೂ ಮಾಡಿಲ್ಲ, ಮಂಗಗಳು ಇನ್ನು ಹೊಡೆದ್ರೆ ಇನ್ನು ಪೊಲೀಸ್ನಲ್ಲಿ ಇಟ್ಕೊಂತಾರೆ, ಪಾರ್ಶ್ ಇಟ್ಕೊಂತಾರೆ, ಹಂಗಾಗಿ ಅಕ್ಕಪಕ್ಕ ಎಲ್ಲ ಭಾರಿ ಗಲಾಟೆ. ಸಾಕಷ್ಟು ಕಿತ್ತಲೆ ನಿಮ್ಮ ಒಂದು ತೋಟದಲ್ಲಿತ್ತು, ಉತ್ತಮವಾದಂತಹ ಬೆಳೆ ಕೂಡ ಬರ್ತಾ ಇತ್ತು, ಒಳ್ಳೆ ಇಳುವರಿನೂ ಕೂಡ ಇತ್ತು. ಒಂದೇ ವರ್ಷ ನಾವು ಬೆಳೆದಿದ್ದು ಭಾರಿ ಚೆನ್ನಾಗಿ ಬಂತು, ಅದನ್ನು ಮಂಗ ಬಂದು ಭಾರಿ ಲೂಟಿ ಮಾಡ್ತೀವಿ, ಲೂಟಿ ಮಾಡಿದಾಗ ಬೇಜಾರಾಗತ್ತಲ್ಲ, ಒಂದೇ ವರ್ಷ ಕಡ್ದಾಕಿದ್ವಿ. ಇನ್ನು ಆ ದಿನಗಳಲ್ಲಿ ಅಂಟುವಳ ಕೂಡ ನಿಮ್ಮ ಜಮೀನಲ್ಲಿ ಇತ್ತು? ಅಂಟುವಳ ಒಂದು 100 ಹಾಕಿದ್ದು, ಸುತ್ತ ನೋಡಿದು ಅದು ಸುತ್ತ ಹಾಕಿದ್ದು, ಒಳ್ಳೆ ಕಾಫಿ ಒಳಗಡೆ ಬರೋದು, ಆ ನೆಲದಲ್ಲಿ ಕಾಫಿ ಬರ್ತಾರಲ್ಲ, ಎಟ್ಟೆ ಬಂದ್ಬಿಡೋದು ಗಿಡ ಬಂದು ಬೋರು ಬರೋಕ್ಕಾಯ್ತು, ಹಂಗಾಗಿ ಅಂಟುವಳ ತೆಗೆದ ಮೇಲೆ ಈಗ ಕಾಫಿ ತೋಟ ಚೆನ್ನಾಗಿದೆ. ಇನ್ನು ಸಪೋಟ ಕೂಡ ತೆಗೆದಾಕಿದೆ, ಏನಕ್ಕೆ ಸಪೋಟ ತೆಗೆದಾಕಿದೆ? ಮಂಗನ ಗಲಾಟೆಯಾಗಿ ತೆಗೆದಾಕಿದೆ. ಒಟ್ಟಾರೆ ಯಾವುದೇ ಹಣ್ಣಿನ ಗಿಡಗಳನ್ನ ನೀವು ಹಾಕೊಂಡ್ರು ಕೂಡ ನಿಮ್ಮ ತೋಟಕ್ಕೆ ಮಂಗಗಳ ಹಾವಳಿ ಜಾಸ್ತಿ, ಮಂಗನ ಹಾವಳಿಯಾಗಿ ಯಾವ್ದು ಹಣ್ಣಿನ ಗಿಡ ಹಾಕೊಂಡಿಲ್ಲ. ಮನೆ ಬಟ್ಟೆ ಒಂದು 2 ಆಗಿದೆ, ಅಲ್ಲಿಗೂ ಬಿಡಲ್ಲ ಸಪೋಟ ಬಂದು ಒಂದು 10 ಮಂಗ ತಿಂದಾಗುತ್ತೆ. ಇನ್ನು ನಿಮ್ಮ ಕಾಫಿ ತೋಟದಲ್ಲಿ ತೇಗ ಶಿವನಗಳನ್ನ ಹಾಕೊಂಡಿದ್ರಿ, ಎಷ್ಟು ಹಳೆಯ ಗಿಡಗಳಿವು, ಎಷ್ಟು ಹಾಕೊಂಡಿದ್ರಿ? ಅದು ಒಂದು ಸರಿ ಒಂದು 3 ಲಕ್ಷ ಕೊಟ್ಟಿದ್ವಿ, ಈಗ ಒಂದು ಇದೆ ಮನೆಗಾಗಂತ, ಈಗೊಂದು ಕೂಯಿಸಕ್ಕಂತ ಇನ್ನೊಂದು ಮಗುವಿನ ಮನೆ ಮಾಡಿದ್ವಿ, ಇನ್ನೊಂದು ಮನೆ ಮಾಡಬೇಕು. ಇನ್ನೊಂದು 50-100 ಮರ ಇದೆ, ಶಿವನೇ ತ್ಯಾಗ ಎಲ್ಲ ಇದೆ, ಹಲಸೊಂದು 2 ಇದೆ. ಎಷ್ಟು ವರ್ಷದ ಗಿಡಗಳಿವು? ಇವೆಲ್ಲ 20 ವರ್ಷ ಗಿಡ, ಅದು ಮುಂಚೆಗಳು ತೋಟ ಮಾಡೋಕ್ಕಿಂತ ಮುಂಚೆಗಳು ಹಾಕಿದ್ದು. ಇನ್ನು ಈ ಕಾಫಿಯ ಜೊತೆಗೆ ಈ ಶುಂಠಿಯನ್ನ ಸಾಗುವಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮತ್ತು ಎಷ್ಟು ವಿಸ್ತೀರ್ಣದಲ್ಲಿ ನೀವು ಈ ಶುಂಠಿಯನ್ನ ಸಾಗುವಳಿ ಮಾಡ್ತಾ ಬಂದಿದ್ರಿ? ನಾವು ಶುಂಠಿ ಹೆಚ್ಚು ಕಡಿಮೆ 18 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀವಿ. ಶುಂಠಿ ಬೆಳಿಬೇಕಾದ್ರೆ ಕಾಫಿ ತೋಟಕ್ಕೆ ಒಂದೊಂದು ಎಕರೆಗೆ ಬರೀ ಕಾಲೇಜ್ ಹಾಕಿ ಶುಂಠಿ ಹಾಕಿ ಸಿಲ್ವರ್ ಹಾಕೊಂಡು ಅದಕ್ಕೆ ಪುನಃ ವರ್ಷ ಕಾಫಿ ಗಿಡ ಹಲ್ವನ್ ಹಾಕೊಂಡು ಬಂದು ಬಂದು ಕಾಫಿ ತೋಟ 8 ಎಕರೆ ಕಾಫಿ ತೋಟ ಮಾಡಿದ್ದೀನಿ. ಒಂದು ಎಕರೆಗೆ ನಾನು 300-350 ಚೀಲ ಶುಂಠಿ ಬೆಳೆದೀನಿ. 1 ವರ್ಷ ರೈಟ್ ಹೋಗೋದು, 1 ವರ್ಷ ರೈಟ್ ಸಿಕ್ಕೋದು, ಅದರಿಂದ ನಾವು ಇಂಪ್ರೂವ್ ಆಗಿದ್ವಿ. ತೋಟನೂ ಮಾಡಿದು, ಇದು ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಮಾಡಿದು, ಇನ್ನೇನು ಕಷ್ಟ ಸುಖ ಹಾಸ್ಪಿಟ್ಲು ಎಲ್ಲ ನೋಡ್ಕೊಂಡು ತಂದೆ ತಾಯಿ ಎಲ್ಲ ಅವ್ರದ್ದೆಲ್ಲ ಇದು ಮಾಡಿ ಅದರಲ್ಲೇ ಮನೆ ಕಟ್ಟಿ ಒಂದು ಶೆಡ್ ಮಾಡಿ ಚೆನ್ನಾಗಿದ್ವಿ. ಈಗಲೂ ಶುಂಠಿ ಇದೆಯಾ? ಶುಂಠಿ ಇದೆ, ಒಂದು ಈಗಲೂ ಒಂದು 70 ಚೀಲ ಹಾಕಿದ್ವಿ, ಒಂದು 800 ಚೀಲ ಶುಂಠಿ ಇದೆ, ಇನ್ನೂ ಕೊಟ್ಟಿಲ್ಲ, ಮಾರ್ಕೆಟ್ ಬರಲಿ ಅಂತ ಇದೆ. ಈ ವರ್ಷ ಒಂದು ಸ್ವಲ್ಪ ಉತ್ತಮವಾದ ರೈಟ್ ಇದೆ, ಒಂದು 3 ವರ್ಷ ರೈಟ್ ಡೌನ್ ಆಗಿತ್ತು, ಆಗ ಒಂದು ಸ್ವಲ್ಪ ಲಾಸ್ ಆಯಿತು, ಈಗ ಈ ವರ್ಷ ಒಂದು ಸ್ವಲ್ಪ ಉತ್ತಮವಾದ ರೈಟ್ ಇದೆ. ಮತ್ತು ಒಂದು ನಾನು ಬಿಟ್ಟಿಲ್ಲ ಶುಂಠಿ, ಯಾವಾಗಲೂ ಬಿಡಲ್ಲ, ಈಗಲೂ ಒಂದು 4 ಎಕರೆ ರೆಡಿ ಮಾಡಿದ್ದೀನಿ. ಹಾಗಾಗಿ ಉತ್ತಮವಾದಂತಹ ಶುಂಠಿಯನ್ನು ಸಾಗುವಳಿ ಮಾಡಬೇಕು ಅಂತಂದರೆ ಆರಂಭದಿಂದ ನಾವು ಏನು ಬೆಡ್ಡನ್ನು ಶುರು ಮಾಡ್ತೀವಿ, ಬೀಜದ ಶುಂಠಿಯನ್ನು ಹಾಕೋದ್ರಿಂದ ಹಿಡಿದು ಅದನ್ನು ಕೀಳೋವರೆಗೂ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಬಂದರೆ ಒಳ್ಳೇದು ಅಂತ ಹೇಳ್ತೀರಿ? ನಾವು ಈಗ ಒಂದು 3 ಅಡಿ ಆಗಿ ಒಂದು 1 ಎಕರೆಗೆ 20 ಚೀಲ ಶುಂಠಿ ಮಾಡ್ತೀವಿ. ವಾಲ್ಡಿ ಕಡೆಗೆ ಟ್ರೆಂಚ್ ಹೊಡೆದು ಇಳಿಜಾರಿಗೆ ಅಡ್ಡ ಹೊಡೆದು ಪಟ ಮಾಡಿ ಶುಂಠಿ ಹಾಕ್ತೀವಿ. ಶುಂಠಿಗೆ ದನಿ ಗೊಬ್ಬರ ಹಾಕಿ ಬೆಳೀತಿದ್ವಿ, ಈಗ ದನಿ ಗೊಬ್ಬರ ಹಾಕಲ್ಲ, ಬರೀ ಹಂಗೆ ಶುಂಠಿ ಹಾಕ್ತಾ ಇದ್ವಿ. ಅದಕ್ಕೆ ಮೆಡಿಸಿನ್ ಮಾಡ್ತೀನಿ ನಾನು, ನಮ್ದೇ ಆದ ಒಂದು ಮೆಡಿಸಿನ್ ಇದೆ, ನಮ್ಗೆ ಬೇಕಾದ ಅವರೆಲ್ಲ ಹಾಕಲ್ಲ, ಮೆದೆ ಮಾಡ್ಕೊಂಡು ಬೆಳಿಗ್ಗೆ ನಮ್ಗೆ ಚೆನ್ನಾಗಿ ಶುಂಠಿ ಬೆಳಿತೀವಿ, ಮಾರ್ಕೆಟ್ ಸಿಕ್ಕಲ್ಲ, ಮಾರ್ಕೆಟಿಂದ ಡೌನ್ ಆಗ. ಹೇಳಿ, ಉತ್ತಮವಾದಂತಹ ಬೆಳೆ ಬೆಳಿಬೇಕು ಅಂದ್ರೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅಂತ ಶುಂಠಿನಲ್ಲಿ? ಶುಂಠಿಯಲ್ಲಿ ನಾವು ಜಾಸ್ತಿ ದನಿ ಗೊಬ್ಬರನೇ ಹಾಕೋದು, ಸಿಂಪಲ್ ಅಂದ್ರೆ ಸ್ಟ್ರಾಂಗ್ ಔಷಧಿ ಹೊಡಿಯಲ್ಲ, ಮೆಡಿಸಿನ್ನೇ ಮಾಡ್ತೀವಿ, ಆದಷ್ಟು ಸುಮಾರು ಮೆಡಿಸಿನ್ ಮಾಡ್ಕೊಂಡು ಹೊಡಿತೀವಿ. ಕಳೆಗಳನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಕಳೆ ಎಲ್ಲ ತಿಂಗಳಿಗೆ 15 ಸರಿ ಕಳೆ ಬಿಡಲ್ಲ, ಕಳೆ ತೆಗಿತೀವಿ. ನೀರು ಹೇಗಿದೆ ಶುಂಠಿಗೆ? ಶುಂಠಿಗೆ ನೀರು ಹೊಡಿಬೇಕು, 15 ಸರಿ ಹೊಡಿತೀವಿ. ಒಂದು ವಾರದಲ್ಲಿ ಫಸ್ಟ್ ಹಾಕಿದಾಗ ಒಂದು ವಾರದಲ್ಲಿ 2 ಸರಿ ಕೊಡ್ತೀವಿ, ಆಮೇಲೆ 15 ಸರಿ 8 ಸರಿ ಮಳೆ ನೋಡ್ಕೊಂಡು ಕೊಡ್ತೀವಿ. ನೀರಿನ ಮೂಲ ಹೇಗಿದೆ? ನೀರಿನ ಮೂಲ ಚೆನ್ನಾಗಿದೆ. ಎಷ್ಟಿದೆ ಬೋರು? ಬೋರ್ ನಮ್ದು ಒಂದೇ ಇರೋದು. ಎಷ್ಟು ವರ್ಷ ಆಯ್ತು ತಗ್ಸಿ? ಅದು ಹೆಚ್ಚು ಕಡಿಮೆ 20-22 ವರ್ಷ ಆಯ್ತು. ಯಾವಾಗ್ಲೂ ಒಂದೇ ನೀರದು, ಅದೆಲ್ಲ ಮೇಂಟೈನ್ ಮಾಡ್ತಾ ಇದ್ವಿ. ತುಂಬಾ ಹಳೆಯ ಬೋರು ಅದು. ಎಷ್ಟಡಿ ಆಳಕ್ಕೆ ಯಾವಾಗ ತಗ್ಸಿದ್ರೆ ಎಷ್ಟಿಂಚು ನೀರು ಇತ್ತು? 9 ಅಡಿ 7 ಇಂಚು. ಅದರಲ್ಲೇ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು, ಅದರಲ್ಲೇ ಮುಂದಿರೋದು, ಒಂದೇ ಬರಲ್ಲು ಮನೆಗೆ ಜಮೀನಿಗೆ ಎಲ್ಲ. ಈಗಲೂ ಅಷ್ಟೇ ಬರ್ತಾ ಇದೆ ನೀರು? ಅಷ್ಟೇ ಬರ್ತಾ ಇದೆ, 24 ಗಂಟೆ ಅದೇ ಇರುತ್ತೆ. ಉತ್ತಮವಾದಂತಹ ಶುಂಠಿಯನ್ನ ಸಾಗುವಳಿ ಮಾಡ್ತೀರಿ, ಅಷ್ಟೇ ಉತ್ತಮವಾದಂತಹ ಆದಾಯವನ್ನು ಕೂಡ ಪಡ್ಕೊಳ್ತಾ ಬಂದಿದ್ದೀರಿ. ಇದರ ಜೊತೆ ಇತರ ಏನೆಲ್ಲ ಬೆಳೆಗಳನ್ನ ಸಾಗುವಳಿ ಮಾಡ್ತೀರಿ? ಜೋಳ ಬೆಳಿತೀನಿ, ಜೋಳ 25 ಕ್ವಿಂಟಲ್, ಒಂದು ಎಕರೆಗೆ 25 ಕ್ವಿಂಟಲ್ ಜೋಳ ಬೆಳಿತೀವಿ. ಈ ವರ್ಷ 1 ಎಕರೆಯಲ್ಲಿ ಇದೆ. ರಾಗಿ ಬೆಳಿತೀವಿ, ರಾಗಿ 100 ಕ್ವಿಂಟಲ್ 200 ಕ್ವಿಂಟಲ್ ರಾಗಿ ಬೆಳಿತಿದ್ದು, ಈಗ ಅದೆಲ್ಲ ಬಿಟ್ಬಿಟ್ಟು ಅದ್ಲ ಮನೆ ಪೂರ್ತಿ 1-2 ಕ್ವಿಂಟಲ್ 3 ಕ್ವಿಂಟಲ್ ಬೆಳ್ಕೊಂತೀವಿ. ಜೋಳನೂ ಕಮ್ಮಿ ಮಾಡಿದೀವಿ. ಏನಕ್ಕೆ ಉತ್ತಮವಾಗಿ ಆದಾಯ ಬರ್ತದಂತಹ ಬೆಳೆಗಳನ್ನೆಲ್ಲ ಕೈಬಿಟ್ಟು ಸುಮ್ಮನೆ ಕಡಿಮೆ ಪ್ರದೇಶಕ್ಕೆ ಹೋಗಿ ಬಂದ್ಬಿಟ್ರಿ? ನಾವು ಕರೆಂಟ್ ಅಂದ್ರೆ ಈ ಶುಂಠಿ ಒಂದು ಆಸೆ ತೋರಿಸಿಬಿಟ್ಟು ಈಗ ಶುಂಠಿ ಜಾಸ್ತಿ ಮಾಡಕ್ ಮಾಡ್ತೀವಿ. ಹಂಗಾಗಿ ಇದೆಲ್ಲ ಬೆಳೆ ಕಮ್ಮಿ ಮಾಡಿ ಶುಂಠಿ ಕಾಫಿ ಎರಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ವಾಣಿಜ್ಯ ಬೆಳೆಗಳತ್ತ ಮಕ ಮಾಡ್ಬಿಟ್ಟು ಆಹಾರ ಬೆಳೆಗಳನ್ನ ಬೆಳೆದನ್ನ ಕಡಿಮೆ ಮಾಡಿದ್ರಿ. 100 ಕ್ವಿಂಟಲ್ ವರೆಗೂ ರಾಗಿಯನ್ನ ಬೆಳೀತಾ ಇದ್ದಂತ ಕೃಷಿಗೆ ಕೊಡ್ತಿದ್ದೆ. ಜೋಳನೂ 200 ಕ್ವಿಂಟಲ್ 3 ಕ್ವಿಂಟಲ್ ಅಂತೇಳಿ ಒಂದು ಬಿಳಿ ಜೋಳ ಬೆಳೀತಾ ಇದ್ದೆ. ಅದು ಡೆಲ್ಲಿಯಿಂದ ದುಡ್ಡು ಬರಬೇಕಾಯ್ತು, ಹಾಕಿ ಅಲ್ಲೇ ದುಡ್ಡು ಕೊಡ್ದಲ್ಲ, ಅದು ಬೇಜಾರಾಗದು ಬಿಟ್ಟು ಅದ್ರ ಬೇಜಾರಾಗಿ ಶುಂಠಿ ಹಾಕಿ ಶುಂಠಿ ಕಾಫಿ ಅದರ ಇಂಪ್ರೂವ್ ಮಾಡ್ಕೊಂಡು ಅದ ಬರ್ತಾ ಇದೆ. ರಾಗಿ ಮತ್ತೆ ಜೋಳವನ್ನ ಬಿತ್ತನೆ ಬೀಜಕ್ಕಾಗಿ ನೀವು ಕೃಷಿ ಇಲಾಖೆಗೆ ಬೆಳೆದು ಕೊಡ್ತಾ ಇದ್ರಿ, ಆ ದಿನಗಳಲ್ಲಿ ಹೇಗಿತ್ತು ನಿಮ್ಮ ಅನುಭವ? ಆಗಂದ್ರೆ ಅದೆಲ್ಲ ಖರ್ಚು ಹೆಚ್ಚೇ ಕಮ್ಮಿ, ಆದಾಯ ಕಮ್ಮಿ, ಬರ್ತಿರಲ್ಲ, ಬೇಜಾರಾಯ್ತು. ಈಗ ಶುಂಠಿ ಆಗಕ್ಕೆ ಶುರುವಾದ, ಶುಂಠಿಲಿ 1-2 ವರ್ಷಗಳು ದುಡ್ಡಾದು, ಮನೆ ಮಾಡುದು, ತೋಟ ಮಾಡುದು, ಅದರಿಂದ ಅದು ಆದಾಯ ಬರಕ್ಕಾಯ್ತು. ಅದರಿಂದ ಶುಂಠಿ ತೋಟ ಮಾಡ್ಕೆ ಬರ್ತಾ ಇದೆ. ಈಗ ಎಷ್ಟು ಪ್ರದೇಶದಲ್ಲಿ ರಾಗಿಯನ್ನ ಬೆಳಿತೀರಿ? ರಾಗಿ ಈಗೆಲ್ಲ ಏನಿಲ್ಲ, ಒಂದು 10-20 ಕ್ವಿಂಟಲ್ ಬೆಳಿತೀನಿ ಅಷ್ಟೇ. ಇನ್ ಬಾಕಿ ಜಮೀನೆಲ್ಲ ದನಿಗೆ ಮೇವಿ ಬಿಟ್ಕೊಂಡಿನಿ. ದನಕ್ಕಾಗಿ ಏನೆಲ್ಲ ಮೇವನ್ನ ಬೆಳಿತೀರಿ? ನಾನು ಜೋಳ ಹಾಕ್ತೀನಿ, ರಾಗಿ ಹಾಕ್ತೀನಿ, ಹಸಿರು ಜೋಳ. ದನ ಒಳ್ಳೆ ಮೇವಿದೆ, ಮೇವಿಗೆ ಬಿಡ್ತೀನಿ. ಇತ್ತೀಚೆಗೆ ಅಡಿಕೆಯನ್ನು ಹಾಕಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ಪ್ರದೇಶದಲ್ಲಿ ಅಡಿಕೆಯನ್ನು ಹಾಕಿದ್ರಿ? 2 ಎಕರೆಗೆ ಹಾಕಿದ್ದೀನಿ, 1400 ಕಡೆ 8-8 ಮಾಡಿದ್ದೀನಿ ಅಡಿಕೆ. ಈಗ ಒಂದು 8 ತಿಂಗಳಾಯ್ತು ಅಡಿಕೆ ಮಾಡಿ, ಚೆನ್ನಾಗಿದೆ. ಎಲೆ ಒಂದು 6 ಅಡಿ ಬಂದಾಯ್ತು, 5-6 ಅಡಿ ಬಂದಿದೆ. ಯಾವ ತಳಿಯ ಅಡಿಕೆ ಅದು? ಅದು ಯಾವ ಹೊಸ ತಳಿ ಅದು? ಸಹಜವಾಗಿ ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತ ಆ ತಳಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ, ನೀವು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ಈ ಕಡೆ ಎಲ್ಲ ಕಡೂರು ಜಾಸ್ತಿ ಅಂತ ಬಿಟ್ಟು ಕಡೂರು ಬೇರೂರಿಂದ ತಂದು ಹಾಕಿದ್ರು, ಅದೇ ಸಸಿ ತಂದು ಹಾಕಿದ್ದೀವಿ ಕಡೂರು ಕಡೆಯಿಂದ. ಉತ್ತಮವಾದಂತಹ ಬೆಳೆ ಬರ್ಬೋದು ಅಂತ ನಿರೀಕ್ಷೆ ಇದೆಯಾ? ಇದೆ ಗಿಡ, ಈಗ ನೋಡ್ರಿ ಚೆನ್ನಾಗಿ ಬರ್ತಾ ಇದೆ, 8 ತಿಂಗಳಿಗೆ ಮುಂದೆ ನೋಡಬೇಕು. ಈ ಮೊದಲು ನಿಮ್ಮ ತಂದೆಯವರು ಸಾಕಷ್ಟು ಜಾನುವಾರುಗಳನ್ನ ಸಾಕಾಣಿಕೆ ಮಾಡ್ತಿದ್ರು ಅಂತ ಹೇಳಿದ್ರಿ, ಈಗ ಎಷ್ಟು ಜಾನುವಾರುಗಳಿದೆ, ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ನಾವು ನಮ್ಮ ಇದರಲ್ಲಿ ನನ್ನ ಇದರಲ್ಲಿ 20 ವರ್ಷದಲ್ಲಿ 10 ಸಿಂಧಿ ಹೊಸ ಸಾಕಿದ್ದೆ. ಆಗ 30-40 ಲೀಟರ್ ಒಂದು ಟೈಮಿಗೆ ಹೋಯ್ತಾ ಇದ್ದೆ. ಈಗ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾ ಆಗ್ತಾ ಆಗ್ತಾ ಕಮ್ಮಿ ಮಾಡ್ಕೊಂಡು ಬಂದು ತೋಟ ಮಾಡ್ತಾ ಇದ್ವಿ. ಶುಂಠಿ ಹಾಕಿದ ದನ ಈಗಲೂ ಒಂದು 15-20 ಲೀಟರ್ ಹಾಲು ಹೋಯ್ತೀನಿ. 4 ದನ ಇದೆ, ದನ ನಾವೇನು ಕಾಯಕ್ಕೆ ಹೋಗಲ್ಲ, ಕೂಡಿಬಿಡ್ತೀನಿ. 2 ಕಡೆ ಜಮೀನು ಇದೆ, ಅಲ್ಲಿ ಕೂಡ್ತೀನಿ. ಸಾಯಂಕಾಲ ನಮಗೆ ಉಪವಾಸ ಇದ್ರೆ ನಾನು ದನ ಮೇವು ಕಮ್ಮಿ ಮಾಡಲ್ಲ. ಹಂಗಾಗಿ ದನದಲ್ಲಿ ನಾವು ಬದುಕಿದ್ವಿ, ದನ ನಮಗೆ ಡೈಲಿ ಹಾಲು ಬೇಕು, ದನದಿಂದ ನಾವು ಚೆನ್ನಾಗಿ ಬದುಕಿದ್ವಿ. ಈ ಹಿಂದೆ ಸಾಕಷ್ಟು ಪ್ರಮಾಣದಲ್ಲಿ ಬೆಣ್ಣೆಯನ್ನು ತೆಗೆದು ಮಾರಾಟವನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಈಗಲೂ ಪರಿಸ್ಥಿತಿ ಹೇಗಿದೆ? ಈಗ ಆಗಿಂದ ಹಿಂದೆ ಒಂಥರ ಬೆಣ್ಣೆ ತುಪ್ಪ ಭಾರಿ ಚೆನ್ನಾಗಿತ್ತು, ಈಗೆಲ್ಲ ಕ್ಲೈಮೇಟ್ ಚೆಂದ, ಬೆಣ್ಣೆ ತುಪ್ಪ ಏನು ಮಾಡಲ್ಲ. ಡೈಲಿ ಮಾತ್ರ ಹಾಲಿದ್ದೇ ಇರುತ್ತೆ ಮನೆಯಲ್ಲಿ, ಸಾಯಂಕಾಲ 2 ಲೀಟ್ರು ಕಾಫಿ ಹಾಲು ಇರಲೇಬೇಕು. ಅದರಿಂದ ನಮಗೆ ದನ, ನಾವು ಉಪವಾಸ ಮಂಗಿರೋ ದನ ಉಪವಾಸ ಕೆಡವಲ್ಲ, ಜನ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಜನನ ಸಾಕ್ತೀನಿ. ದನ ಸಾಕಿರೋ ಅನುಕೂಲ ಇದೆ, ನಾವು ಸಾಕ್ತಾ ಇದ್ದೀವಿ ದನನೇ. ಅದೇ ಮುಂದೆ ವರ್ಷ ಬಂದೀನಿ, ಕಮ್ಮಿ ಮಾಡಿದ್ದೀನಿ. ಈಗ ಶುಂಠಿ ಅಡಿಕೆ ಈಗ ಅಡಿಕೆ ಮಾಡಿದ್ದೀವಿ. ಹಿಂದೆ ಸಾಕಷ್ಟು ಜಾನುವಾರುಗಳನ್ನ ಸಾಕಿದ್ರಿ, ಬಹುಶಃ ಕೊಟ್ಟಿಗೆ ದೊಡ್ಡದಿರ್ತಿತ್ತು ಅಂತ ಕಾಣುತ್ತೆ. ಈಗ ಇರ್ತಕ್ಕಂತಹ ಈ ಜಾನುವಾರುಗಳನ್ನ ಸಾಕಲಿಕ್ಕೆ ಕೊಟ್ಟಿಗೆನ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ರಿ? ಮತ್ತೆ 43-17 ಒಂದು ಕೊಟ್ಟಿಗೆ ಮಾಡಿದ್ದೀನಿ, ಅದಕ್ಕೆಲ್ಲ ದೋಣಿ ಮಾಡಿದ್ದೀನಿ, ಆ ದೋಣಿಗೆ ಹುಲ್ ತುಂಬ್ತೀನಿ, ಚೆನ್ನಾಗಿ ಕೊಟ್ಟಿಗೆನು ಮಾಡಿದ್ದೀನಿ, ದನನು ಚೆನ್ನಾಗಿ ಇಟ್ಕೊಂಡಿದ್ದೆ. ಗಂಜಲ ಬಸ್ತು ಹೋಗ್ಲಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಎಲ್ಲ ಒಂದು ಗುಂಡಿ ಮಾಡಿದ್ದೀನಿ, ಗುಂಡಿಯಿಂದ ಎತ್ತು ಬಿಟ್ಟು ಜಮೀನಿಗೆ ಹಾಕ್ತೀನಿ. ನೇರವಾಗಿ ಜಮೀನ್ಗೆ ಹಾಕ್ತಿರೋ ಅಥವಾ ಅದನ್ನ ಏನಾದರೂ ಜಮೀನಿಗೆ ತೋಡಿ ಜಮೀನ ತಗೊಂಡೋಗಿ ಎತ್ತಾಕತ್ತೆ ಜಮೀನಿಗೆ ಹುಯ್ಯೋದತ್ತೆ. ಈ ಜಾನುವಾರಿಂದ ಬರ್ತಕ್ಕಂಥ ಈ ಸಗಣಿಗಳನ್ನೆಲ್ಲ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಗುಂಡಿ ಮಾಡಿದ್ದೀನಿ, ಗುಂಡಿ ತಗೊಂಡು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾಡು ಮಣ್ಣು ಸೊಪ್ಪು ಹಾಕ್ಬಿಟ್ಟು ಅದು ಗೊಬ್ಬರ ಮಾಡ್ತೀವಿ. ಎರಡು ಒಂದು ಸಂಸಾರಿ ತಗೊಂಡೆ ಕಾಫಿ ಗಿಡ ಏನಕ್ಕೆ ಬೇಕು ಅದು ತಗೊಂಡು ಕಾಫಿ ಗಿಡಕ್ಕೆ ಹಾಕ್ತೀವಿ. ಈ ಮೊದಲು ಎಷ್ಟು ಪ್ರಮಾಣದಲ್ಲಿ ಹಾಲನ್ನು ಡೈರಿಗೆ ಹಾಕ್ತಿದ್ರಿ, ಈಗ ಎಷ್ಟು ಹಾಕ್ತಾ ಇದ್ರಿ? ಆಗ ಒಂದು ಟೈಮಿಗೆ 60 ಲೀಟರ್ ಹಾಲು ಆಗ್ತಾಯಿದ್ವು, ಈಗ ಒಂದು 15-20 ಲೀಟ್ರು ಒಂದು 3 ತಿಂಗಳು ಆಮೇಲೆ ಕಮ್ಮಿ ಆಗ್ತಾ ಬರುತ್ತೆ. ಈಗಲೂ ಒಂದು 20 ಲೀಟ್ರ್ ಹಾಕ್ತಾ ಇದ್ದೀನಿ, ಎರಡು ಟೈಮಿಂದ 2 ಗಬ್ಬಾಗಿದೆ ಒಂದು ಕೊಡ್ತಾ ಇದೆ. ಇನ್ನು ಮನೆ ಬಳಕೆಗಾಗಿ ನಾಟಿ ಕೋಳಿ ಏನೋ ಸಾಕೊಂಡಿದ್ರಿ, ಈ ಕುರಿತಂತೆ ತಿಳಿಸ್ಕೊಡಿ. ನಾಟಿ ಕೋಳಿ ಒಂದು 50-100 ಸಾಕಿದ್ದು, ಇಲ್ಲಿ ನಮ್ಮಲ್ಲಿ ಅದೇ ಮೂಕ್ಷಿ ಭಾರಿ ಜಾಸ್ತಿ ಆಯಿತು, ಈಗ ಒಂದು 20 ಇದ್ದಾವೆ. ಮೊಟ್ಟೆ ನಾಟಿ ಕೋಳಿ ನಾವು ಜಾಸ್ತಿ ಯೂಸ್ ಮಾಡೋದು, ಮತ್ತೀಗ ಸಾಕಬೇಕು. ನಾಟಿ ಕೋಳಿಯ ಮೊಟ್ಟೆಗಳನ್ನ ಮಾರಾಟ ಮಾಡ್ತೀರಾ ಅಥವಾ ಕೋಳಿಯನ್ನು ಮಾರಾಟ ಮಾಡ್ತೀರಾ ಹೇಗೆ? ನಾವು ಕೋಳಿ ಮೊಟ್ಟೆ ಮಾರಲ್ಲ, ಎಲ್ಲ ಮಲ್ಲೆ ತಿನ್ನೋದು. ನಿಮ್ಮ ಬಳಕೆಗಾಗಿ ಮಾತ್ರ ಸಾಕ್ತಾ ಇದ್ರಿ? ನಮ್ಮ ಬೆಳಗ್ಗೆ ಮತ್ತೆ ನಾವು ಮಾರಲ್ಲ, ನಮ್ಮ ಬಳಕೆ ಎಷ್ಟು ಬೇಕೋ ಅಷ್ಟು ಮಾರ್ಕೊಂತೀವಿ, ಇದ್ರೂ ಹೆಚ್ಚಾದ್ರೂ ಮಾರಲ್ಲ, ತಿಂತಾ ಇರೋದು ಮೊಟ್ಟೆನೆಲ್ಲ. ಇದಲ್ಲದೆ ನಿಮ್ಮ ಜಮೀನಿನಲ್ಲಿ ಇನ್ನೂ ಏನೇನು ಬೆಳೆಗಳನ್ನು ಮಾಡ್ಕೊಂಡಿದ್ರಿ? ಜೋಳ ಮಾಡಿದ್ದೀನಿ, ರಾಗಿ, ಜೋಳ ಈಗ ಒಂದು 2 ಎಕರೆ ಇದೆ. ಜೋಳ ನಾವು ಚೆನ್ನಾಗಿ ಬೆಳಿತೀವಿ, ಯಾಕೆ ಒಂದು 50 ಕ್ವಿಂಟಲ್ ಜೋಳ ಬೆಳಿತೀನಿ. ಈ ಬಾರಿ ಏನು ಬೆಳಗ್ಗೆ ಕೊಟ್ರಿ? ಇನ್ನು ಜೋಳ ಮುರಿದಿಲ್ಲ, ಕೊಟ್ಟಿಲ್ಲ ಜೋಳ. ಜೋಳ ಬಂದಿದೆ, ಇನ್ನು ಯಾಕೆ ಮುರಿದಿಲ್ಲ? ನಾವು ಕಾಫಿ ಸೀಸನ್ ಬಂದಿದೆ, ಕಾಫಿ ಕಟಾವು ಆದ್ಮೇಲೆ ಜೋಳ ಮುರಿಯೋದು. ಎಷ್ಟು ಪ್ರದೇಶಕ್ಕೆ ಹಾಕಿದ್ರಿ? 2 ಎಕರೆ ಹಾಕಿದೆ. ಎಷ್ಟು ಆಗಬಹುದು ಅಂತ ನಿರೀಕ್ಷೆ ಇದೆ? ವರ್ಷ ಅವರೇಜ್ ಎಲ್ಲ 100 ಕ್ವಿಂಟಲ್ ಬೆಳಿತಿದ್ವಿ, ಈ ವರ್ಷ ಒಂದು 50 ಕ್ವಿಂಟಲ್ ಆಗುತ್ತೆ, ಜೋಳ ಚೆನ್ನಾಗಿದೆ. ಇನ್ನು ರಾಗಿ ಎಷ್ಟು ಪ್ರದೇಶದಲ್ಲಿದೆ? ರಾಗಿ ಒಂದು 10 ಕ್ವಿಂಟಲ್ ಇದೆ ಅಷ್ಟೇ, ತಿನ್ನಕ್ಕೆ ಮಾತ್ರ ಬೆಳಿತು, ಖರ್ಚೆಲ್ಲ ಜಾಸ್ತಿ ಮಾಡಲ್ಲ. ಈಗ ಕುಟುಂಬ ನಿರ್ವಹಣೆಗೆ ಆದಾಯ ಯಾವುದು ನಿಮಗೆ ಬಹಳ ಮುಖ್ಯವಾಗಿ? ನಮ್ಮದು ಎಲ್ಲ ಅದೇ, ಎಲ್ಲ ಈಗ ಕಾಫಿ ಮೆಣಸಿದೆ, ಹಾಲು ಅದರಲ್ಲೇ ಬರ್ತಾ ಇರುತ್ತೆ. ಮಾರಾಟದ ವ್ಯವಸ್ಥೆ ಹೇಗೆ? ಮಾರ್ಕೆಟ್ ಇಲ್ಲೇ ಎಲ್ಲ ದಲ್ಲಾಣಿಗಳಿಗೆ ಕೊಡ್ತೇವೆ, ಅವರಿಗೆ ಕೊಡ್ತೀವಿ ನಾವು. ಕಾಫಿಯ ಮಾರಾಟ ಹೇಗೆ? ಕಾಫಿನೆಲ್ಲ ಇಲ್ಲಿ ದಲ್ಲಾಣಿಗಳಿಗೆ ಕೊಡೋದು. ಶುಂಠಿ ಎಲ್ಲ ಇಲ್ಲೇ ಕೊಡುತ್ತೀವಿ ದಲ್ಲಾಣಿಗಳಿಗೆ. ಅಂದ್ರೆ ನೀವೇ ಯಾವುದು ಕಿತ್ತು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಗೆ ಮಾರಂತದ್ದು? ನೀನು ಕಾಫಿ ಮಾತ್ರ ನಾವು ತೆಗೆದು ನಾವು ಇಲ್ಲೇ ಎಲ್ಲ ಒಣಗಿಸಿದ್ ಕೊಡ್ತೀವಿ. ಶುಂಠಿ ಅವರೇ ತಗೊಂಡು ಹೋಗ್ತಾರೆ, ಸ್ಟ್ರೈಟ್ ಅಂತ ಕೊಡ್ತೀವಿ, ಅವರೇ ತಗೊಂಡು ಹೋಗಿ ಈಗ ಎಲ್ಲ ಕೊಡ್ತಾರೆ. ಬೆಲೆ ಅವರೇ ನಿಗದಿ ಮಾಡ್ತಿರೋ ಅಥವಾ ನಿಮ್ದೇ ಆದಂತ ಬೆಲೆ ಇಟ್ಕೊಂಡಿರ್ತೀರ? ನಮ್ದು ಅದ ಬೆಲೆ, ನಮ್ಗೆ ಆಸೆ ಇರುತ್ತೆ, ಕೊಡಲ್ಲ ಅವರು. ಎಲ್ಲ ದಲ್ಲಾಣಿಗಳು ಅವ್ರ ಹಿಂದಿಂದ ಮಾರ್ಕೆಟ್ಗೆ ದಪ್ಪ ಸಣ್ಣ ನೋಡಿ ರೇಟ್ ಕೊಡ್ತಾರೆ, ಅವ್ರಿಗೆ ಕಿತ್ಕೊಂಡು ತಗೊಂಡು ಹೋಗ್ತಾರೆ. ಕಾಫಿಯ ಫಸಲು ಬಹುತೇಕ ಮುಗ್ದಿದ್ಯಾ? ಕಾಫಿ ಇನ್ನೂ ಒಂದು ಸ್ವಲ್ಪ ಕಾಲಸಿ ಇದೆ, ಕುಯ್ತಾ ಇದ್ದಾರೆ. ಈಗ ಮಳೆ ಬಂದಿದೆ ಸರಿ, ಭಾರಿ ಹಾಳಾಯ್ತು. ಈಗ ಮೊನ್ನೆ ಮಳೆಯಲ್ಲಿ 20 ಚೀಲ ಸುರಿದೋಗಿದೆ. ಈಗ ಒಂದು ಅದೇ 170-180 ಚೀಲ ಕಾಫಿ ಬರುತ್ತೆ. ಎಲ್ಲ ಈ ರೀತಿಯ ಬೆಲೆ ಇದ್ರೆ ಕಾಫಿಯನ್ನು ಮುಂದುವರಿಸಬಹುದು ಅಂತ ಅನ್ಸುತ್ತಾ? ಕಾಫಿ 1 ವರ್ಷ ರೈಟ್ ಹೋಗುತ್ತೆ, 1 ವರ್ಷ ಬರುತ್ತೆ. ಇನ್ನೇನು ರೈತರಲ್ಲ ಮಾಡಲೇಬೇಕು, ಡೌನ್ ಆದ್ರೂ ಮಾಡಬೇಕು, ಜಾಸ್ತಿ ಸಿಕ್ಕಿರು ಮಾಡಬೇಕು. ಜೀವನ ಅದೇ ನಮ್ದು, ಏನು ಮಾಡಂಗಿಲ್ಲ. ಅದರಿಂದ ಅದು ಏನೇ ಬಂದರೂ ಅದು ಮಾಡಲೇಬೇಕು, ಬಿಡಂಗೆ ಬೇರೆ ಉದ್ಯೋಗ ನಮಗೆ ಗೊತ್ತಿಲ್ಲ. ಅದರಿಂದ ಅದರಲ್ಲೇ ಮಾಡಬೇಕು. ಲಾಸ್ ಆದರೂ ಅದೇ, ಲಾಭ ಬಂದರೂ ಅದೇ. ಲಾಭ ಬಂದಾಗ ಲಾಭ ಅನ್ನೋದು, ಲಾಸ್ ಆದಾಗ ಲಾಸ್ ಅನ್ನೋದು. ಕೃಷಿ ಖುಷಿ ಅನ್ಸುತ್ತ? ನಮ್ಮ ತಂದೆ ನಮ್ಮ ಅಜ್ಜನ ಕಾಲದಲ್ಲಿ ನಮ್ಮ ಅಪ್ಪ ಅಂದ್ರೂ ಅದೇ ಮಾಡ್ಕೊಂಬಂದ್ರು, ನಮ್ಮದು ಈಗ ಅದೇ ಮಾಡ್ಕೊ ಬರ್ತಾ ಇದ್ವಿ. ಬೇರೆ ಉದ್ಯೋಗ ಮಾಡೋಕ್ಕೆ ನಮಗೇನು ಗೊತ್ತಿಲ್ಲ, ಮಾಡೋಕ್ಕೂ ಹೋಗಲ್ಲ. ಅದ ಯುವ ಪೀಳಿಗೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಕೃಷಿ ವಿಚಾರವಾಗಿ? ಕೃಷಿ ಇಲಾಖೆ ಆಗಿ ನಾವು ಹುಡುಗರು ನಮ್ಮ ಕಷ್ಟ ನಿಮಗೆ ಬರಬೇಡಿ, ಓದಿ ಓದಿ ಅದರ ಒಂದು ಉದ್ಯೋಗ ಕೆಲಸ ಮಾಡ್ಕೊಳ್ಳಿ ಅಂತ ನಾವು 100 ಸರಿ ಹೇಳ್ತಾ ಇದ್ವಿ. ಅವು ಅದೇ ಹೋಗ್ತಾ ಇದ್ದಾರೆ, ಕೃಷಿ ಕಡೆ ಅವು ತಲೆ ಕೊಟ್ಟಿಲ್ಲ. ಇನ್ನೂ ಅವ್ರ ಜೀವನ ಮುಂದೆ ಹೆಂಗಂಗೆ ಮಾಡ್ಕೋತಾರೆ ನಮಗೆ ಗೊತ್ತಿಲ್ಲ. ಅಲ್ಲ, ನೀವೀಗ ಸಾಕಷ್ಟು ನಿಮ್ಮ ತಂದೆ ತಾಯಿಯಿಂದ ಕಲ್ತಿದ್ದೀರಿ, ನೀವು ಕೂಡ ಪಳಗಿದಿರಿ, ಅನುಭವಿಸಿದಿರಿ, ಕೃಷಿ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರಿ. ಇನ್ನು ಮುಂದಿನ ಯುವ ಪೀಳಿಗೆಯ ಹುಡುಗರುಗಳಾಗಿರ್ಬೋದು ಅಥವಾ ಯುವಕರುಗಳಾಗಿರ್ಬೋದು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಉತ್ತಮ ಅಂತ ಅನ್ಸಲ್ವಾ? ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. ಅದು ನಾವು ಮಾಡಿ ತೋರಿಸಿರೋ ಅವ್ರು ಬಂದು ಹಿಂದ್ಗಡೆ ಮಕ್ಕಳಾದ್ರು ಮಾಡಬೇಕು, ಇನ್ನೊಬ್ಬರಾದ್ರೂ ಮಾಡೋ ಬರೀ ನೋಡ್ಕೊಂಡು ಮನೆಗೆ ಹೋದ್ರೆ ಅದು ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ. ಅದು ನಾವು ಇನ್ನೇನು ಹೇಳೋಕ್ಕಾಗಲ್ಲ. ದೊಡ್ಡವಾಗಿದ್ದಾರೆ ಮಕ್ಕಳೆಲ್ಲ, ಎಲ್ಲ ಕಡೆನೂ ಅಷ್ಟೇ, ಇಲ್ಲಿ ಎಲ್ಲೂ ಅಲ್ಲ. ಯಾರು ಕೃಷಿ ಅಂದರೆ ಈಗ ಎಲ್ಲ ಮುಕ್ಕಲೋಸಿ ಕೈ ಬಿಡ್ತಾ ಬರ್ತಾಯಿದ್ರೆ, ಅದರಿಂದ ಭಾರಿ ಕಷ್ಟ. ತಿನ್ನಕ್ಕೆ ಅನ್ನ ಸಿಕ್ಕಲ್ಲ ಇನ್ನು ಮುಂದೆ, ಅದು ಭಾರಿ ಕಷ್ಟ ಬರುತ್ತೆ. ಈ ಒಂದು ವಿಚಾರಕ್ಕೆ ನಾ ಕೇಳಿದ್ದು, ಮುಂದಿನ ದಿನಗಳಲ್ಲಿ ಕೃಷಿಯನ್ನು ಯಾರೂ ಮಾಡದೆ ಹೋದರೆ ಬಹಳ ಕಷ್ಟ ಆಗುತ್ತೆ, ಯುವ ಪೀಳಿಗೆಗೆ ನಿಮ್ಮ ಒಂದು ಕಿವಿ ಮಾತೇನು ಅಂತ? ನಮ್ಮ ಕಿವಿ ತಗೊಂತ ಇಲ್ಲ ಮಕ್ಕಳು ಅಲ್ಲೂ ಅಷ್ಟೇ, ಇಲ್ಲಿ ನಮ್ಮನೆ ಒಂದ ಎಲ್ಲೂ ಕಿವಿ ತಗೊಳಲ್ಲ, ಬರೀ ಮೊಬೈಲ್ ಆಟ. ದುಡ್ಡು ಮಾಡಿಟ್ರು ತಿನ್ನಕ್ಕೆ ಅನ್ನ ಸಿಕ್ಕಲ್ಲ, ಏನು ಮಾಡ್ಕೊಂತಾರೆ ಅದು ನಮಗೆ ಮುಂದೆ ಗೊತ್ತಾಗಲ್ಲ. ನಿಮ್ಮ ಮಾತಿನ ಪ್ರಕಾರ ಈಗ ಅವರು ಅವರ ಮನಸ್ಸಿಗೆ ಅದನ್ನು ಅರಿವು ತೆಗೆದುಕೊಂಡು ಅವರಾಗೆ ಕೃಷಿಗೆ ಬಂದರೆ ಬಹಳ ಒಳ್ಳೇದು ಅಂತ ಹೇಳಿದರು. ನಾವು ಹೇಳ್ತೀವಿ, ಇದು ಸೈಡಲ್ಲಿ ಇಟ್ಕೊಂಡು ಮಾಡಿ ಓದಿವಿ ಅಂತೇಳಿ. ನಮಗೆ ಕೃಷಿ ಮಾಡೋಕ್ಕೆ ಬರೋದಿಲ್ಲ, ನಮ್ಗೆ ಆಗೋದು ಇಲ್ಲ, ನಮ್ಗೆ ತಲೆ ಹೋಗೋದು ಇಲ್ಲ, ಮಾಡೋದು ಇಲ್ಲ ಅಂತಾರೆ. ನಾವಿನ್ನೇನು ಮಾಡೋಕ್ಕೆ, ಇರೋದಂಗೆ ಮಾಡೋದಷ್ಟೇ. ಒಟ್ಟಾರೆ ಇಲ್ಲಿಯ ತನಕ ಕೃಷಿ ಬದುಕು ಹೇಗೆ ಅನಿಸ್ತು ನಿಮಗೆ? ನಮಗೆ ಈಗ ನಾವು ಹೆಚ್ಚು ಕಡಿಮೆ ನನಗೆ 50 ವರ್ಷದಿಂದ ಜಮೀನೇ ಮಾಡ್ಕೊ ಬರ್ತೀನಿ. ನಮಗೆ ಅದೇ ಒಂದು ಸಂತೋಷ, ಖುಷಿ. ಎಲ್ಲೋದ್ರೂ ಮನೆಗೆ ಬೇಗ ಹೋಗೋಣ ಅನಿಸ್ತಿದೆ. ಅದೇ ಖುಷಿಯಲ್ಲಿ ನಾವು ಚೆನ್ನಾಗಿದ್ವಿ, ಬದುಕಿದ್ವಿ ಚೆನ್ನಾಗಿ. ಆದಾಯ ಬಂದಿದೆ, ಲಾಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಮಾರ್ಕೆಟು, ಕೆಲವು ರೋಗ ಬಂದು ಹೋಗುತ್ತೆ, ಮಳೆ ಬಂದು ಹೋಗುತ್ತೆ. ಒಂದ್ಸರಿ ಮಾರ್ಕೆಟ್ ಸಿಕ್ಕುತ್ತೆ, ಒಂದ್ಸರಿ ಮಾರ್ಕೆಟ್ ಸಿಕ್ಕಲ್ಲ. ನಮಗಿನ್ನೇನು ಬೇರೆ ಉದ್ಯೋಗ ಆದ್ರಿಂದ ಅದರಲ್ಲಿ ನಮಗೆ ಕೃಷಿಯಲ್ಲೇ ನಮಗೆ ಮುಂದೆ ಬಂದಿರೋದು. ಸಹಜವಾಗಿ ಕೃಷಿನಲ್ಲಿ ಏರಿಳಿತ ಇದ್ದದ್ದೆ, ಆದರೂ ಅದನ್ನ ಸರಿದೂಗಿಸ್ಕೊಂಡು ಉತ್ತಮವಾದಂತಹ ಜೀವನ ಕಂಡ್ಕೊಂಡು ಬಂದಿದ್ರಿ? ಕಂಡ್ಕೊಂಡು ಬಂದು ಚೆನ್ನಾಗಿದ್ದೀವಿ, ನಾವೇನು ತೊಂದರೆ ಇಲ್ಲ. ಒಳ್ಳೆದು ಪ್ರಶಾಂತ್ ಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ಸುದೀರ್ಘವಾಗಿ ಹಂಚಿಕೊಂಡ್ರಿ. ನಿಮ್ಮ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ.